ಈ ಹೊಸ ಹೊಸ ಟ್ರಾಕ್ಟರ್ ಬಂದಿದೆ, ಸ್ವರಾಜ್ಯ ಬಂದಿದೆ, ಮಹೇಂದ್ರ ಬಂದಿದೆ, ಎಚ್ ಎಂ ಟಿ ಬಂದಿದೆ, ನಮ್ಮ ಹತ್ರ ಇರೋ ದೊಡ್ಡ ಟ್ರಾಕ್ಟರ್ಗಳೇ ಇದೆ. ದೊಡ್ಡ ವೀಡರ್ ಈ ಟೈಪ್ ಇಲ್ಲ, ದೊಡ್ಡ ಟ್ರಾಕ್ಟರ್ ಕೂಡಿಂದಾನೆ ನಮ್ಮ ಉಳುಮೆ ಮಾಡೋದು. ಅಲ್ಲ, ಈಗ ಟ್ರಾಕ್ಟರ್ ಒಂದೇ ಇರುತ್ತೆ, ಅದು ನೀವು ಬಳಸುವಂತ ಉಪಕರಣ ಬೇರೆ ಇರುತ್ತೆ. ಉಪಕರಣ ಬೇರೆ, ಕಳೆ ತೆಗೆಕ್ಕೆ ಬೇರೆ ಉಪಯೋಗಿಸ್ತೀರಿ, ಮತ್ತೆ ನಡೋಕೆ ಬೇರೆ ಉಪಯೋಗಿಸ್ತೀರಿ, ಮತ್ತೆ ಹಾರ್ವೆಸ್ಟ್ ಗೆ ಬೇರೆ ಉಪಕರಣ ಉಪಯೋಗಿಸ್ಬೇಕಾಗುತ್ತೆ. ಟ್ರಾಕ್ಟರ್ ಟಿಲ್ಲರ್, ಟ್ರಾಕ್ಟರ್ ಮಡಿಕೆನೆ, ಟ್ರಾಕ್ಟರ್ ಬೋಧನೆ. ಟಿಲ್ಲರ್ ಯಾವ್ದು ಉಪಯೋಗಿಸ್ತೀರಿ? ಟ್ರಾಕ್ಟರ್ ಟಿಲ್ಲರ್ ಬರುತ್ತೆ ಸರ್. ಟ್ರಾಕ್ಟರ್ ಟಿಲ್ಲರ್ ನಮಗೆ ಅದೇ ಟಿಲ್ಲರ್ ಅಲ್ಲೂ ಕೂಡ ಬೇರೆ ಬೇರೆ ಐದರು ಇದಾವೆ, ಐದರು ಎಂಟರು ಇದೆ. ಅದು ಮಣ್ಣನ್ನು ಪುಡಿ ಮಾಡುತ್ತೆ ಸರ್. ಆಮೇಲೆ ಸ್ವಲ್ಪ ಇನ್ನ ನಮ್ಮ ಮಣ್ಣನ್ನು ಗಡ್ಡೆ ಕಟ್ಟಿ ತಂದ್ರಿಗಿನ ರೋಟರ್ವೇಟರ್ ಮಾಡಿಸ್ತೀನಿ. ರೋಟರ್ ಮೀಟರ್ ನಿಂದ ಮಣ್ಣು ಅದ ಬರುತ್ತೆ, ಆಮೇಲೆ ಪುಡಿ ಪುಡಿ ಆಗುತ್ತೆ. ಅಂದ್ರೆ ತಾಂತ್ರಿಕವಾಗಿ ತಾವು ಸಾಕಷ್ಟು ಅಳವಡಿಸಿಕೊಂಡಿ. ಯಾವ ಉಪಕರಣ ಇಟ್ಟಿರಿ ಒಂದೊಂದಾಗಿ ಹೇಳ್ತಾ ಹೋಗಿ, ಎಲ್ಲ ಬೆಳೆಗೂ ಯಾವ್ಯಾವ್ದು ಬಳಸ್ತಾ ಇದ್ದೀರಿ ಅದನ್ನು ಕೂಡ ಹೇಳಿ ಸರ್. ಈಗ ನಾವು ಈ ಸೈಕಲ್ ವೀಡರ್, ಅದು ಒಂದು ಮೂರ್ ಜನ ನಾವು ಎಣ್ಣಾಳು ಮಾಡಂತ ಕೆಲಸ ಒಂದೇ ಮಾಡುತ್ತೆ ನೋಡಿ. ಅದನ್ನು ನನ್ನ ಹತ್ರ ಇದೆ, ಅದು ಸುಮಾರು ನನ್ನ ಹತ್ರ ಇದಕ್ಕೆ ಎಷ್ಟು ವರ್ಷ ಆಯ್ತು ಅಂದ್ರೆ ಸುಮಾರು 15 ವರ್ಷದ ಹಿಂದ್ಗಡೆನೆ ಮಾಡಿಸಿದ್ವಿ. ಅದಕ್ಕೆ ಸೈಕಲ್ ಸೈಕಲ್ ವೀಡರ್ ಇದೆ, ಸೈಕಲ್ ವೀಡರ್. ಆಮೇಲೆ ಮೂರ್ ಆಸ್ಪರ್ ವೀಡರ್ ಇದೆ, 3 ಆಸ್ಪರ್ ಹೌದು ವೀಡರ್ ಅದು ಇದೆ. ಆಮೇಲೆ ಟ್ರಾಕ್ಟರ್ ಇದು ಇದೆ. ಇದು ಕಳೆ ತೆಗೆಕಷ್ಟೇ ಅವು ಕಳೆ ತೆಗಿಯಕ್ಕೆ ಸರ್, ಕಳೆ ತೆಗಿಯಕ್ಕೆ. ಆಯ್ತು, ಮುಂದೆ ಆಮೇಲೆ ಬೇಸಿಗೆಗಿಂತ ಟ್ರಾಕ್ಟರ್ ಬೆಳೆ ಆ ಟ್ರಾಕ್ಟರಿಯಲ್ಲೇ ನಾವು ಹಿಂದ್ಗಡೆ ಒಂದು ದೊಡ್ಡ ನಗ ಕಟ್ಕೊಂಡು ಸಣ್ಣ ಸಣ್ಣ ಕುಂಟೆ ಹೊಡಿಯಕ್ಕೂ ಉಪಯೋಗಿಸ್ಕೊಳ್ತೀವಿ. ಅದನ್ನು ಉಪಯೋಗಿಸ್ತೀವಿ, ಟ್ರಾಕ್ಟರ್ ಉಪಯೋಗಿಸ್ಕೊಳ್ತೀವಿ. ಅಂದ್ರೆ ಈಗ ಎತ್ತುಗಳ ಬದಲಿಗೆ ಎತ್ತುಗಳು ಇಲ್ಲದಲ್ಲ ಸರ್. ನಾನು ಅದೇ ಒಂದು ಹಲವಾರು ಸಲ ತಮ್ಮಂತ ತಜ್ಞರು ಆಕಾಶವಾಣಿಯಲ್ಲಾಗ್ಲಿ ಅಥವಾ ಕೃಷಿ ಆಸಕ್ತಿ ಇದ್ದವರಲ್ಲ ನಾನು ಏನ್ ಹೇಳ್ತಿದ್ದೇನೆ ಅಂದ್ರೆ, ಆಟೋಮೊಬೈಲ್ ಇನ್ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ನ ಮೊದಲ ಕಾಲದಲ್ಲಿ ಎಲ್ಲರ ಮನೆಯಲ್ಲಿ ಎರಡು ಎತ್ತುಗಳು, ಎರಡು ಎತ್ತು, ಎರಡು ಕ್ವಾಣ ಇರ್ತಿದ್ವು, ಎರಡೆರಡು ಸೈಕಲ್ ಮೋಟರ್ಗಳು ಇದಾವೆ. ಹೌದು, ಆ ಸೈಕಲ್ ಮೋಟರ್ನ ನಾವು ಎತ್ತುಗಳು ಸಮಾನವಾಗಿ ದುಡಿಸ್ಕೊಳ್ಬೇಕು, ಬರೀ ರೋಡ್ ಮೇಲೆ ತಿರುಗಾಡಿಸ್ಬಾರ್ದು. ಅದಕ್ಕೆ ನಮ್ಮ ಟೆಕ್ನಾಲಜಿ ಅದಕ್ಕೂ ಉಪಯೋಗಿಸ್ರಿ ಅಂತ. ರೈತರು ಮಕ್ಕಳೇ ಇರ್ತಾರೆ, ಮಕ್ಕಳೇ ಇರ್ತಾರೆ. ಹೌದಲ್ಲ, ಈಗ ಅವು ಬಂದು ವಾಹನಗಳನ್ನು ಕೂಡ ನಾವು ನಮ್ಮ ಕ್ವಾಣನ್ ಟೈಪ್ ನಮ್ಮ ಎತ್ತಿನ ಟೈಪ್ ಉಪಯೋಗಿಸ್ಕೊಳ್ಳಿ ಅಂತ. ನೆಂಟರನ್ನ ಮಾತಾಡ್ಸಕ್ಕೆ, ಸಿಟಿಗೆ ಹೋಗಕ್ಕೆ, ತರಕಾರಿ ತರೋದಕ್ಕೆ, ಅಥವಾ ನಾವು ಇನ್ನೊಂದು ಬೇರೆ ಕೆಲಸ ಶುಭ ಕಾರ್ಯಗಳಿಗೆ ಬಳಸೋದಕ್ಕೆ ವೆಹಿಕಲ್ಗಳಿಂದ ಆಗಬಾರ್ದು. ಆ ವೆಹಿಕಲ್ ಕೂಡ ನಮ್ಮ ಜೊತೆಗೆ ಒಕ್ಕಲುತನಕ್ಕೆ ಬರ್ಬೇಕು ಅಲ್ಲಿ. ಅದು ಆ ಆಕರ್ಷಣೆ ಯುವ ಜನಾಂಗನೂ ಸೆಳಿಬೇಕು. ಇದರಲ್ಲಿ ಈ ತರ ಮಾಡಿದ್ರು ಕೂಡ ನಾವು ಈಜಿ ಮಾಡಬಹುದಲ್ಲ. ಹೌದು, ನಾವು ವಿದ್ಯಾವಂತರಾಗಿ ನಾವು ಬದುಕು ಕೃಷಿ ಅಂದ್ರೆ ಇನ್ನ ಹಿಂದಕ್ಕೆ ಹೋಗ್ತಾರೆ, ಅದು ಹೋಗ್ಬಾರ್ದು. ಕೃಷಿ ಅಂದ್ರೆ ಎಲ್ಲರೂ ಬರಬೇಕು. ಹೌದು, ಈ ನಿಟ್ಟಿನಲ್ಲಿ ಸರ್ಕಾರನು ಮುಂದಾಳತ್ವ ವಹಿಸ್ಕೊಳ್ಬೇಕು. ಕೃಷಿ ತಾಂತ್ರಿಕ ವಿಶ್ವವಿದ್ಯಾಲಯಗಳು ಕೂಡ ಈ ಅತಿ ಮುಖ್ಯವಾಗಿ ಮೋಟರ್ ಸೈಕಲ್ ಇಂದ ಯಾವ ತರ ಉಪಯೋಗಿಸಬಹುದು, ಅದಕ್ಕೆ ಹಗುರವಾದಂತ ಇಕ್ವಿಪ್ಮೆಂಟ್ ಜೋಡಿಸಿಕೊಂಡು ಯಾವ ಉಳುಮೆ ಮಾಡಬಹುದು, ಅದು ಪದ್ಧತಿ ಮುಂದೆ ಬಂದೇ ಬರುತ್ತೆ, ಬರಲೇಬೇಕು ಸರ್. ಈಗ ತಮ್ಮ ಕಡೆಯಿಂದ ಮತ್ತೆ ಈಗ ವೀಡರ್ ಹೇಳಿದ್ರಿ, ಮತ್ತೆ ಈಗ ಮುಳಿದಿದ್ದು ಯಾವ್ಯಾವ್ದು ಉಪಕರಣ ಬಳಸ್ತೀರಿ? ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಎಡೆಕುಂಟೆ ಇದೆ, ಕೂರಿಗೆ ಇದೆ. ಅಲ್ಲ, ಉಪಕರಣ ಈಗ ಏನು ತಾಂತ್ರಿಕವಾಗಿ ಪದ್ಧತಿ? ಟ್ರಾಕ್ಟರ್ ಟಿಲ್ಲರ್ ಇದೆ, ಮಡಿಕೆ ಇದೇನೆ, ಆಮೇಲೆ ರೋಟೋವೇಟರ್ ಇದೆ, ಮೂರ್ ಆಸ್ಪರ್ ವೀಡರ್ ಇದೆ, ಅತಿ ಕಡಿಮೆದು ಸೈಕಲ್ ವೀಡರ್ ಇದೆ. ಆಮೇಲೆ ಇತ್ತೀಚೆಗೆ ಹಳೆ ಸಂಪ್ರದಾಯ ತಮ್ದು ಈಗ ಒಂದು ತಾಂತ್ರಿಕತೆಗೆ ತಾವು ಎಷ್ಟು ಹಣ ಸಾಮಾನ್ಯವಾಗಿ ಖರ್ಚು ಮಾಡಿರ್ಬೋದು ಕಳೆದ 15-20 ವರ್ಷಗಳಿಂದ? ಅದು ಅದಕ್ಕೋಸ್ಕರ ಅಂತಲ್ಲ ಸರ್, ಅದು ಎಲ್ಲಕ್ಕೂ ಉಪಯೋಗ ಆಗುತ್ತಲ್ಲ. ವೀಡರ್ ಬಂದ್ರೆ ಅದೇ ನಾವು ಬೇರೆ ಮೆಕ್ಕೆಜೋಳಕ್ಕಂತೆಲ್ಲ ಎಲ್ಲ ಬೆಳೆಗೂ ಇಲ್ಲಿ ಬೇರೆ ಬೆಳೆಗೂ ನೀವು ಬೇರೆ ಬೆಳೆಗೆ ಬೇರೆ ಉಪಯೋಗಗಳನ್ನ ಬೇಕಾಗುತ್ತೆ. ಆದ್ರೆ ಅದರಿಂದ ಲೇಬರ್ ಕಡಿಮೆ ಆಗುತ್ತೆ ನಮ್ಗೆ. ಈ ಒಂದು ಸುಮಾರು ನಾವು ಲೇಬರ್ ಕೂಡ ಮಾಡಿದ್ರಿಗಿನ ಒಂದು 26 ಒಟ್ಟಾರೆ ಆ ಕ್ರಾಪ್ ಬರೋದ್ರೊಳಗೆ ಆಗಬೇಕಾಗಿದ್ರೆ 5 ಆಳಲ್ಲಿ ಮುಗಿಸ್ಬಿಡ್ಬೋದು. ಅಂದ್ರೆ ಅಂತರ ನಾವು 15 ಆಯ್ತಲ್ಲ, ಆತರ ಉಳಿತಾಯ 15 ಕಾರ್ಮಿಕರನ್ನು ಉಳಿಸ್ಕೊಂಡ್ರೆ 15 ಕಾರ್ಮಿಕರ ವೆಚ್ಚ 300 ರೂಪಾಯಿ ಅಂದ್ರೆ 1845. ಅದು ಒಂದು ನಿಮ್ ಕಾರ್ಮಿಕರು ಸಿಗಲ್ಲ ಅಂತ ಒಂದು ಕೊರಗನ್ನ ನೀವು ನೀಗಿಸ್ಕೊಂಡ್ರಲ್ಲಿ ನೀಗಿಸ್ಕೊಂಡ್ರು. ನಮ್ಮ ಯುವ ಜನಾಂಗ ಏನಿದೆಲ್ಲ ತಾವು ಈ ಕೃಷಿ ಕೆಲಸದಲ್ಲಿ ಇನ್ವಾಲ್ವ್ ಆಗ್ಬೇಕು. ಬರೇ ಕೃಷಿ ನಾವು ನೋಡಿದ್ವಿ ಕೇಳಿದ್ವಿ ಅಂತಲ್ಲ, ನಾವು ಮೈ ಬಗ್ಸಿ ಕೆಲಸ ಮಾಡಂತದನ್ನ ನಾವು ಮೈಗೂಡಿಸಿಕೊಂಡಾಗ ಮಾತ್ರ ಅದರಲ್ಲಿ ತೃಪ್ತಿ ಸಿಗುತ್ತೆ. ಆಧುನಿಕ ತಂತ್ರಜ್ಞಾನಗಳು ಉಪಯೋಗಿಸ್ಕೊಳ್ಬೇಕು, ಮಾರುಕಟ್ಟೆ ಸೌಲಭ್ಯನೂ ತಗೊಳ್ಬೇಕು, ಸರ್ಕಾರದ ಯೋಜನೆಗಳನ್ನು ನಾವು ನಿರೀಕ್ಷಣೆ ಮಾಡಬೇಕು. ಆದ್ರೆ ಅದ್ರ ಜೊತೆಗೆ ನಾವು ಮೈ ಮರೆದು ದುಡಿಯೋದನ್ನು ಫಸ್ಟ್ ನಾವು ಮೈಗೂಡಿಸ್ಕೊಳ್ಬೇಕು. ಇದಾಯ್ತು, ಈಗ ಮಣ್ಣ ಹದಗಳಿಸ್ಕೊಂಡು ಆಯ್ತು. ಈಗ

ನಮ್ಮ